ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಿಸಾನವಾಣಿಯಲ್ಲಿ ಕುಮಟಾ ತಾಲೂಕಿನ ಸುಕ್ರಪ್ಪ ಸುಬ್ಬುಗೌಡ ಅವರ ಕೃಷಿ ಅನುಭವಗಳನ್ನು ಈಗ ಕೇಳೋಣ. ನಮಸ್ಕಾರ ಗೌಡ್ರೆ. ನಮಸ್ಕಾರ ಸರ್. ಒಟ್ಟಾರೆ ಒಂದು ವರ್ಷದಲ್ಲಿ ಎಷ್ಟು ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯ? ಒಂದು ವರ್ಷದಲ್ಲಿ 3 ಬೆಳೆ ನಾವು ಬೆಳಿತೇವೆ. ಫಸ್ಟ್ ಭತ್ತ ಹಾಕ್ತೀವಿ, ಭತ್ತ ಹಾಕ ನಂತರ ಮತ್ತೆ ಇನ್ನು ಶೇಂಗಾ ಹಾಕೋದು, ಶೇಂಗಾ ಹಾಕಾದ ನಂತರ ಕಲ್ಲಂಗಡಿ ಬೆಳಿತೀವಿ. 3.5 ಎಕರೆ ಭತ್ತ ಹಾಕುದು ಅಲ್ಲ, 3.5 ತೆಂಗು ಅಡಿಕೆ ಎಲ್ಲ ಇದೆ. ತೆಂಗು ಇದೆ, ಅಡಿಕೆ ಇದೆ, ಹಿಂಗೆ ಮರ ಇದೆಲ್ಲ ಇದೆ, ಗಾಳಿ ಮರ ಅದು ಸ್ವಲ್ಪ ಸ್ವಲ್ಪ ಇದೆ. ನಾವು ಬೆಳೆ ಉತ್ಪನ್ನ ತಗೊಳ್ಳೋದ್ರ ಮರ ಗಿರ ಎಲ್ಲ ಇದ್ರೆ ಮಾತ್ರ ಅಲ್ಲಿ ಇದಾಗ್ತಿವಿ, ತರ್ಕು ಗಿರ್ಕು ಎಲ್ಲ ಬೇಕಾಗ್ತಿವಿ. ಅದ್ರ ಸಲುವಾಗಿ ಕೊಟ್ಟಿಗೆ ಗೊಬ್ಬರ, ಕೊಟ್ಟಿಗೆ ಇರ್ಲಿಕ್ಕೆ ತರ್ಕು ಅದೆಲ್ಲ ಬೇಕಾಗ್ತದೆ. ಅದನ್ನ ತಗೊಂಡ ಮರ ಇದ್ರ ಗೊಬ್ಬರ ಮಾಡಿ ಗದ್ದೆಗೆ ಹಾಕಿ ಇದು ಬೆಳಿಬೇಕಾಗ್ತದೆ. ತರ್ಕು ಯಾವ್ಯಾವ್ದು ಬರುತ್ತೆ ನಿಮಗೆ? ನಮ್ಗೆ ಇದು ಈಗ ಸ್ವಲ್ಪ ಇಲ್ಲಿ ಅಕ್ಕಸಿಯ ಗೇರು ಆ ತರ ತರಕ್ಕೆ ಇರೋದು. ಇಲ್ಲಿ ನಾವು ಜಾಸ್ತಿ ಇದ್ ಬೇಕಂದ್ರೆ ಆ ಸೈಡ್ ಹೋಗ್ಬೇಕು, ಬೆಟ್ಟದ ಸೈಡ್, ಆ ಸೈಡ್ ಹೋಗಿ ತರಕ್ ತಂದು ಗೊಬ್ಬರ ಮಾಡಿ ಹಾಕ್ಬೇಕು. ಎಷ್ಟು ಉತ್ಪಾದನೆ ಆಗುತ್ತೆ, ಎಷ್ಟು ಟ್ರ್ಯಾಕ್ಟರ್ ಆಗ್ಬೋದು ಉತ್ಪಾದನೆ? ಬರೋದು ಹಿಂಗೆ ಸಾವಯವ ಗೊಬ್ಬರ, ಸಾವಯವ ಗೊಬ್ಬರ ಲೋಡ್ ಆಗ್ತದೆ, ದೊಡ್ಡ ಹೆಡ್ ಲೋಡಿಂಗ್ ಮಾಡ್ಬೋದು. ಸಾಕಲ್ಲೆಲ್ಲಾದ್ರೆ ರೊಕ್ಕ ಕೊಡ್ತಕೊಳ್ಬೇಕು. ಪ್ರತಿ ವರ್ಷ ಹಾಕ್ಬೇಕು? ಹಾ, ವರ್ಷ ಬೆಳೆ ಒಂದು ಬೆಳೆ ಕಂಟಿನ್ಯೂ ಮಾಡುವ ಒಂದು ಹಾಕ್ಲೇಬೇಕು, ಇಲ್ಲ ಅಂದ್ರೆ ಆಗುದಿಲ್ಲ. ಅದು ಅಂದ್ರೆ ಸಾಕಾಗುದಿಲ್ಲ, ನಮ್ಮ ರೀತಿಗೆ ಎಷ್ಟು ಗೊಬ್ಬರ ಹಾಕಿದ್ರು ಸಾಕಾಗುದಿಲ್ಲ, ಇರುವುದಿಲ್ಲ. ಅದು ಈಗ ಹಾಕದ ಒಂದು ವರ್ಷ ಒಂದು ಬೆಳೆ ತಗೊಂಡ್ಮೇಲೆ ಆ ಗೊಬ್ಬರ ಇರುವುದಿಲ್ಲ, ಎಲ್ಲಿ ಹೋಗ್ತೀವಿ ಗೊತ್ತಾಗುದಿಲ್ಲ. ನೀರ್ ಹಾಕ್ತೀವಲ್ಲ, ನೀರ್ ಹಾಕಿದಾಗಿ ಹೋಗ್ಬಿಡ್ತು. ಅಂದ್ರೆ ಹೆಂಗ್ ಹಾಕ್ತೀರಿ ನೀವು, ಮುಟಗಿ ಮಾಡಿ ಹಾಕ್ತಿರು? ಈಗ ಶೇಂಗಾ ಹಾಕಬತ್ತಿಗೆ ಗದ್ದೆಗೆಲ್ಲ ಚೆಲ್ಲ ಬಿಡ್ತೇವೆ. ಹಿಂಗೆ ಕಲ್ಲಂಗಡಿ ಮಾಡುವತ್ತಿಗೆ ಹೊನ ಇದು ಮಾಡಿ ಗುಂಡಿ ಮಾಡಿ ಗುಂಡಿ ಒಳಗೆ ಹಾಕಿ ಬೀಜ ಹಾಕೋದು. ಕಲ್ಲಂಗಡಿ ಮಾತ್ರ ಈ ಶೇಂಗಕ್ಕೆ ಆಗಲ್ಲ, ಹಿಂಗೆ ತಕೊಂಡೋಗಿ ಮುಟ್ಟಿ ಮುಟ್ಟಿ ಮಾಡ್ಲಕ್ಕ ಹಿಂಗೆ ಹರಡ್ ಹಾಕ್ಬಿಡೋದು. ಇಲ್ಲಿ ಕುಂಟಿ ರೆಂಟ್ ಏನು ಎತ್ತಿಂದು ಅಥವಾ ಟ್ರ್ಯಾಕ್ಟರ್ದು? ಟ್ರ್ಯಾಕ್ಟರ್ ಇದೆ, ಇದು ಇದೆ, ಎತ್ತಿಂದು ಇದೆ. ಫಸ್ಟ್ ಮಾಡ್ಕೊಳ್ಳೋದು ನಾವು ಟ್ರ್ಯಾಕ್ಟರ್ ಮಾಡ್ಕೊಳ್ತೀವಿ. ಟ್ರ್ಯಾಕ್ಟರ್ ಮಾಡಾದ್ಮೇಲೆ ಇದ್ ಮಾಡಿ ಕಡೆಕ್ಕೆ ಬೀಜ ಹಾಕೋತಿಗೆ ಎತ್ತ ಇದ್ ಮಾಡ್ತೀವಿ, ಎತ್ತನ್ನ ಹಿಂದೆ ನೇಗಿಲದಲ್ಲಿ ಬೀಜ ಹಾಕೋದು. ಪ್ರತಿ ವರ್ಷ ಟ್ರ್ಯಾಕ್ಟರ್ ಉಪಯೋಗ ಅಲ್ಲ, ಈಗ ಇದಕ್ಕೆ ಮಾತ್ರ ಶೇಂಗಾ ಹಾಕುವತ್ತಿಗೆ ಮಾತ್ರ ಇದು ಮಾಡ್ತೀವಿ. ಗದ್ದೆ ಬಿತ್ತಬೇಕಾದ್ರೆಲ್ಲ ಎತ್ತನೆ ಇದರಿಂದ ಇದು ಮಾಡ್ತೀವಿ. ಅಲ್ಲಿ ಪಡ್ಲಿಂಗ್ ಅದನ್ನೆಲ್ಲ ಮಾಡಬೇಕಾದ್ರೆ ಎತ್ತಿಲೇ ಮಾಡೋದು. ಹೌದೌದು, ಇದು ಟ್ರ್ಯಾಕ್ಟರ್ ಬೀಜ ಹಾಕ್ಲಿಕ್ಕೆ ಆಗುದಿಲ್ಲ. ಈಗ ಇಷ್ಟೆಲ್ಲ ಹೊಲ ತಯಾರು ಮಾಡ್ಕೊಂಡು ನಂತರ ಭತ್ತ ಹೆಂಗ್ ಹಾಕೋದು, ಬೀಜ ಹಾಕ್ತಿರೋ ಅಥವಾ? ಅದು ಬೀಜ ಕೈಯಿಂದ ಬೀಜ ಹಾಕೊಂಡು ಹೋಗ್ತಾರೆ, ಹಿಂಗೆ ಇದು ಬಿತ್ತು ಬಿಡ್ತಾರೆ. ನೀವು ಹೆಂಗ್ ಮಾಡ್ತೀರಿ? ನಾವು ಬಿತ್ತು ಬಿಟ್ಟೇವಿ. ಬಿತ್ತೇವೆ ಇಡೀ ಹೊಲಕ್ಕೆ? ಹಾ, ಇಡೀ ಹೊಲಕ್ಕೆ. ಅಂದ್ರೆ ಹಂಗೆ ಎಷ್ಟಿಷ್ಟು ಅಂತ ಅಳತೆ ಮಾಡ್ಕೊಳ್ಳೋದು, ಹಿಂಗೆ 20 ಗುಂಟೆಗೆ ಒಂದಿಷ್ಟು, 10 ಗುಂಟೆಗೆ ಇಷ್ಟು ಅಂತ ಒಂದು ಇದು ಮಾಡಿ ಅಳತೆ ಮಾಡಿ ಅದು ಎಷ್ಟು ಬೇಕು ಅದಕ್ಕೆ ಹಾಕೋದು. ಸಸಿ ಮಾಡಿ ನಾಟಿ ಮಾಡ್ತಾರೆ? ಹಾ, ಸಸಿ ಮಾಡಿ ನಾಟಿ ಮಾಡಬಹುದು. ಮತ್ತೆ ಹಂಗೆ ಬಿತ್ತು ಹಿಂಗೆ ಕಳೆ ತೆಗೆದು ಬಿಡಬಹುದು, ಅದೇನ್ ತೊಂದ್ರೆ ಇಲ್ಲ. ಈಗ ಬಿತ್ತದೊಳೆದು ಸಸಿ ಮಾಡಿ ನಾಟಿ ಮಾಡಬಹುದು ಅಲ್ಲ, ಗೊಬ್ಬ ಹಾಕಿಬೇಕು. ಅದು ಗೊಬ್ಬ ಹಾಕಿ ಸಸಿ ತೆಗಿಬೇಕಿದೆ, ಈ ಬಿತ್ತಿದ್ರೊಳಗೆ ಸಸಿ ತೆಗಿಬಾರದು. ಹಂಗೆ ಕಳೆ ಒಂದ್ ತೆಗೆದ್ ಬಿಟ್ರೆ ಆಗೋಯ್ತು. ಮತ್ತೆ ಕಳೆ ಕೈಲಿಂದ ತೆಗೆಯದ? ಹಾ, ಕೈಯಿಂದ ತೆಗೋದಿ. ಅದಕ್ಕೆ ಮತ್ತೆ ಮಿಷಿನ್ ಗಿಷಿನ್ ಏನು ಹಚ್ಚಕ್ಕಾಗೋದಿಲ್ಲ, ಆಳು ಲೇಬರ್ ಹಾಕಿ ಕಳೆ ಕಿತ್ತಿ ಇದ್ ಮಾಡ್ಕೊಟ್ರೆ ಆಯ್ತು. ಬಿತ್ತಿದಾಗ ಇಳುವರಿ ಜಾಸ್ತಿ ಬರ್ತು, ಕೈಯಿಂದ ನಾಟಿ ಮಾಡಿದಾಗ ಇಳುವರಿ ಜಾಸ್ತಿ? ಬಿತ್ತದ ಚಲೋ ಬರ್ತದೆ, ನಾಟಿ ಮಾಡಿದ್ರೆ ಚಲೋ ಬರ್ತದೆ, ಎರಡು ಅಷ್ಟೇ. ಹಾ, ಅಷ್ಟೇ. ಮತ್ತೆ ಎಡೆ ಹೊಡಿಯುದು, ಕುಂಟಿ ಹೊಡಿಯುದು, ಹಂಗೆ ನಮ್ಮ ಇದಕ್ಕೆ ಕುಂಟೆ ಇದೆ, ಟ್ರಾಕ್ಟರ್ ದೂಳ ಹೋಗ್ಬಿಡ್ತೇವೆ. ಕುಂಟೆ ಹೊಡಬೇಕಂತ ಇರೋದಿಲ್ಲ, ಇದು ಹೊಯ್ಗೆ ಎಲ್ಲ ರೀತಿ ಉಸ್ಕು, ಅದ್ ಸಲುವಾಗಿ ಇದು ಮಾಡ್ಬೇಕಂತಿಲ್ಲ. ಟ್ರಾಕ್ಟರ್ ಹೊಡೆದ್ಮೇಲೆ ಧೂಳ ಹೋಗ್ಬಿಡ್ತದೆ, ಪುಡಿ ಪುಡಿ ಆಗ್ಬಿಡ್ತದೆ. ಮತ್ತೆ ಏನು ರೋಗ ರುಜಿನ ಏನ್ ಬಂದಿರ್ತಾವ? ಅದು ಬರ್ತದೆ ಹಿಂಗೆ ನೀರ್ ಹಾಕ ಈ ಶೇಂಗಾ ಈಗ ಇದೆ ಬರ್ತದೆ, ಮುಡಿತಾರ ನೀರ್ ಹಾಕತ್ತೆ ಹರಿದು ಹೋಗ್ಬಿಡ್ತದೆ. ರೋಗ ಬಂತಂದ್ರೆ ರೋಗ ಬಂತ ಅದು ಬರ್ತದೆ ಅಷ್ಟು, ಗದ್ದೆಗೆ ಮಾತ್ರ ಇದು ಬರ್ತದೆ ಅಂತ ಬೆಂಕಿ ರೋಗ ತರ. ಅದೆಲ್ಲ ಅಷ್ಟಷ್ಟು ಇದು ಬರ್ತದೆ. ನಾವೇನು ಇದು ಔಷಧಿ ಏನು ಇದು ಮಾಡುದಿಲ್ಲ, ಅದ ಹೋಗ್ಬಿಡ್ತದೆ. ಯಾಕಂದ್ರೆ ಸಾವಯವ ಬೆಳಿತೀರಿ, ರಾಸಾಯನಿಕ ಬಳಸೋದೇ ಬೇಡ ಅಂತ. ಔಷಧಿ ಹೊಡೋದಿಲ್ಲ ಅದಕ್ಕೆ, ಔಷಧಿ ಹೊಡೆದ್ರೆ ಮತ್ತೆ ಪೂರಾ ಹೇಳಿದ್ರೆ ಹೊಡೋಯ್ತು, ಅದು ಹೇಳೋಕ್ ಬರೋದಿಲ್ಲ. ಹಿಂಗ ಅಷ್ಟೇ ಇದು ಇರ್ತದೆ, ಅದು ಸಣ್ಣ ಹಿಂಗೆ ರೌಂಡ್ ಆಗಿ ಇದಾಗ್ತದೆ, ಅಷ್ಟೆಲ್ಲ ಬಂದಾಗ ಹೋಯ್ತು. ಅದೇ ಈಗ ಅಡಿಕೆ ತೆಂಗು ಒಂದ್ ಎಕರೆ ಆದ್ರೂ ಇದೆ ಅಷ್ಟು? ಅಡಿಕೆ ತೆಂಗು ಅಷ್ಟಿಲ್ಲ, ಒಂದ್ 20 ಗುಂಟೆ 25 ಗುಂಟೆ ಲೆಕ್ಕ ಇದು ಅಷ್ಟೇ. ಅಷ್ಟೇ ಇದೆ ಅಡಿಕೆ ತೆಂಗು ಎಲ್ಲ ಮಿಕ್ಸ್ ಇದೆ. 3 ಎಕರೆ ಮತ್ತೆ ಇದಕ್ಕೆ ಗದ್ದೆಗೆ? 3 ಎಕರೆ ಲೆಕ್ಕ ಗದ್ದೆನೇ ಇದು. ಗದ್ದೆ ಮಾಡುದು ಅನಿವಾರ್ಯನು ಅಥವಾ ಅಲ್ಲಿ ತೋಟಗಾರಿಕೆ ಮಾಡಬಹುದು ಹಂಗೇನ್ರ ಅನ್ಸುತ್ತ? ಇಲ್ಲ ಗದ್ದೆನೇ ಚಲೋ ಅಂದ್ರೆ ನಮಗ್ ತೋಟ ಮಾಡೋಕೆ ಆಗುದಿಲ್ಲ ಅದು. ಅಂದ್ರೆ ಮಣ್ಣು ತಗೊಂಡು ಹೋಗಿ ಹಾಕ್ಲಿಕ್ಕೆ ಆಗುದಿಲ್ಲ, ಮುಚ್ಚಬೇಕಾಗ್ತದೆ ತೋಟ ಮಾಡಿದರೆ. ಅಲ್ಲಿ ನೀಟ್ ನೀರ್ ನಿಂತ್ಕೊಂಡಿರ್ತಿದ್ದು ತೊಂದ್ರೆ ಆಗ್ತದೆ, ಅಂದ್ರೆ ಮುಚ್ಚಲಿಕ್ಕೆ ಆಗುದಿಲ್ಲ. ಈಗ ನಾವು ತೋಟ ಮಾಡಿದ್ರೆ ಇನ್ನೊಬ್ರು ಗದ್ದೆ ಹೊಡ್ತಾ ಅಲ್ಲಿ, ಹಿಂಗಾಗ್ತದೆ, ಅದ್ ಮಾಡೋಕ್ ಆಗುದಿಲ್ಲ. ಹಾಗಾಗಿ ಅಡಿಕೆ ತೆಂಗು ಒಂದ್ ಸ್ವಲ್ಪ ಎಷ್ಟು ಬರ್ಬೋದು ನಿಮ್ಗೆ? ಸ್ವಲ್ಪ ತಿಂಬಷ್ಟು ಒಂದ್ ಸ್ವಲ್ಪ ಮಾರಾಟ ಮಾಡ್ಬೇಕು ಅಂತಂದ್ರು ಆಗುತ್ತೆ. ಒಂದ್ 50-60 ಸಾವಿರ ರೂಪಾಯಿ ಆದ್ರೂ ಬರ್ತಾ? ಅಷ್ಟು ಬರ್ತದೆ, ಅಷ್ಟು ಬರ್ತದೆ ಬರ್ತದೆ. ಅಡಿಕೆ ರೇಟ್ ಇರೋದ್ರಿಂದ? ಅಡಿಕೆಗೆ ಸ್ವಲ್ಪ ರೇಟ್ ಇರೋದ್ರೆ ಬರ್ತದೆ. ಇದು ನುಸಿ ಪೀಡೆ ಎಂಬುದು ಸ್ವಲ್ಪ ಇದಾಗ್ತದೆ ಎಂತ ತೆಂಗಂದು ಇಳುವರಿ ಬಗ್ಗೆ ಎಲ್ಲಿ ಕಮ್ಮಿ ಕುಂಟು. ಈ ಶೇಂಗಾ ಹಾಕ್ತಿರಲ್ಲ, ಎಷ್ಟು ಬರ್ತದ ಶೇಂಗಾ? ಎಲ್ಲಿ ಬೀಜ ತರ್ತೀರಿ, ಏನ್ ಮಾಡ್ತೀರಿ? ನಾವು ಈಗ ಇಲ್ಲಿ ಕೃಷಿಯಿಂದ ತರ್ಕೊಂತೀವಿ ಇಲಾಖೆ. ಅಲ್ಲಿ ಬಂದ್ರೆ, ಅಲ್ಲಿ ಬರ್ಲಿಲ್ಲಪ್ಪ ಅಂದ್ರೆ ನಾವ್ ಯಾರು ಒಂದ್ ದಲ್ಲಲ್ಲಿ ಹಿಡ್ಕೊಳ್ತೇವೆ, ನಮಗ್ ನೋಡಿ ಬೀಜ ಇಸ್ಕೋಬೇಕು ಅಂತ ಹೇಳಿ ಅವ್ರ ಕೊಡು ಹೇಳ್ಕೊಂಡು ತರ್ಸ್ಕೊಳ್ಳೋದು, ತರ್ಸ್ಕೊಂಡು ಹಾಕೋದು. ಈ ಕೃಷಿ ಇಲಾಖೆ ನಮ್ಮ ಟೈಮಿಗೆ ಬರೋದಿಲ್ಲ, ಹಂಗೆ ನಾವು ಹಾಕೋದು. ಎಲ್ಲಿಂದ ತರಿಸ್ತಾರೆ ಅವರು? ಅವರು ಹುಬ್ಬಳ್ಳಿ ಆ ಸೈಡಿಂದ ತರ್ಸ್ಕೊಡ್ತಾರೆ, ಎಲ್ಲಿಂದ ತರ್ಸ್ಕೊಡ್ತಾರೆ. ಬಟ್ ನಮ್ಗೆ ಹಾಕ್ಬೇಕಂದ್ರೆ ಈಗ ನಾವು ಒಬ್ಬರ ಹತ್ರ ಮಾತಾಡಿರ್ತೀವಿ, ಹಿಂಗೆ ಹಿಂಗೆ ಇಂಥ ದಿವಸ ನಮಗೆ ಬೀಜ ಬೇಕು ಹೇಳಿ, ಅವಾಗ ಅವ್ರು ತಂದು ಮುಟ್ಸುತ್ತಾರೆ. ಕೂರ್ಗಿಂದ ಬಿತ್ತರೆ ಅದನ್ನ? ಅಲ್ಲ, ಕೈಯಿಂದ ಹಾಕೋದು ಅದು. ಮಕ್ಕಳ ಹಾಕಿ ವರ್ಲ ಇಲ್ಲ ಎತ್ತುಗಳು ಅದರಿಂದ ಹೂಡಿ ಒಂದೊಂದು ಒಂದೊಂದೇ ಹಾಕೋದು ಬೀಜ, ಎರಡ್ ಹಾಕೋಂಗಿಲ್ಲ ಅದು. ಎಷ್ಟು ಗೇಣ ಅಂತ ಒಂದು 3 ಇಂಚಿಗೊಂದು ಆ ತರ ಹಾಕ್ಬೇಕು. ಹಾಕಿ ಮಣ್ಣು ಮುಚ್ಚತಾರೆ ಕೈಲಿ? ಅದಲ್ಲ, ತನ್ನಾರೆ ಹೂಡ್ತಿದ್ದಾಗ ಮುಚ್ಚೋಗ್ತದೆ ಅದು. ಈ ಒಂದ್ ಸಾಲ ಹಿಂಗ್ ಬರ್ತದೆ, ಮತ್ತೆ ರಿಟರ್ನ್ ರೌಂಡ್ ಆಗಿ ಬರ್ಬೇಕು, ಮತ್ತೆ ಇದು ಮುಚ್ಚೋಗ್ತದೆ, ಅದ ಮತ್ತೆ ಈ ಸೈಡ್ ಹಾಕೋದು ಹಿಂಗೆ. ಯಾಕಂದ್ರೆ ಗಾಳಿ ಆಡಬಾರ್ದು, ಗಾಳಿ ಆಡ್ತಂದ್ರೆ ಮೊಳಕೆ ಬರಲ್ಲ. ಗಾಳಿ ಆಡ್ತಂದ್ರೆ ಮೊಳಕೆ ಬರುದು. ಅದಾದ್ಮೇಲೆ ಮೊಳಕೆ ಬೀಜ ಹಾಕಾದ್ಮೇಲೆ ಕಡೆಗೆ ನೇಗಿಲ ಹಾಕಿ ಇದು ಲೆವೆಲ್ ಮಾಡ್ಬಿಟ್ರೆ ಆಯ್ತು. ಅದು ಮೊಳಕೆ ಬಂದು ಆನಂತರ ಬೆಳೆಯುವಾಗ ಏನ್ ಮಾಡ್ತೀರಿ? ಅಲ್ಲಿ ಮಧ್ಯೆ ಏನ್ರ ಕೆಲಸ ಇರುತ್ತೆ? ಮಧ್ಯೆ ಅಂದ್ರೆ ಒಂದ್ಸ್ವಲ್ಪ ಸ್ವಲ್ಪ ಕಳೆ ಕೀಳೋದು, ಹುಲ್ಲು ಇದ್ ಮಾಡುದು ಅಷ್ಟೇ. ಕಡೆಗೆ ನೀರ್ ಹಾಕೋದು. ನೀರ್ ಹಾಕೋದು ಅಂದ್ರೆ ಹೆಂಗ್ ಹಾಕ್ತೀರಿ? ನಾವು ನಮ್ದೆಲ್ಲ ಪಿಂಕ್ಲರ್ ಇದೆ, ಪಿಂಕ್ಲರ್ ಮಾಡಿದ್ವಿ. ಇದು ಅದನ್ನ ಹಾಕಿ ಚಾಲು ಮಾಡಿಟ್ರೆ ಆಯ್ತು 8 ದಿವಸಕ್ಕೊಮ್ಮೆ. ಸ್ಪ್ರಿಂಕ್ಲರ್ ನೀರಾವರಿ ಪದ್ಧತಿ? ನೀರಾವರಿ ಪದ್ಧತಿಲಿ ಮಾಡಿದ್ವಿ. ಎಲ್ಲ ರೈತರು ಹಂಗ ಮಾಡಿರ್ತಾರೆ? ಇಲ್ಲ, ಎಲ್ಲ ಮಾಡ್ಲಿಲ್ಲ. ಒಂದ್ ಸ್ವಲ್ಪ ಅವ್ರ ಹಂಗೆ ಅಲ್ಲಿ ಕರೆಂಟ್ ಇಲ್ಲಪ್ಪ, ಅಲ್ಲಿ ಚಿಮಣೆ ಪಂಪ್ ಹಾಕ್ಬೇಕಾಗ್ತದೆ, ಅದ ಮಾಡೋಕಾಗೋದಿಲ್ಲ. ದೊಡ್ಡ ಪೈಪ್ ನಲ್ಲಿ ಹೋಗದಿ ಇದ್ ಮಾಡ್ಬೇಕಾಗ್ತದೆ. ಈಗ ನಮ್ದು ಸ್ವಲ್ಪ ಸಿಮೆಣ್ಣೆ ಅದ್ರೇ ಬೇಕು, ಈಗ ಅದು ಇಲ್ಲ. ಸಿಮೆಣ್ಣೆ ಏನು ಕೊಡೋದಿಲ್ಲ, ಏನಿಲ್ಲ. ಈಗ ಏನಾದ್ರು ಮಾಡಿ ಇದು ಮಾಡ್ಬೇಕು. ಈ ಕರೆಂಟ್ ಬರಲ್ಲ ನಿಮ್ಮಲ್ಲಿ? ಅದ ಮಾಡಿದ್ದೇನೆ, ಈ ವರ್ಷ ಮಾಡಿದ್ದೇವೆ. ನಾವೆಲ್ಲ ರೈತರು ಕೂಡಿ ಒಂದು ಇದ್ ಮಾಡಿ ಹಾಕಿದೀವಿ, ಎಲ್ಲ ಇದಾಗಿದೆ. ಕರೆಂಟ್ ಕಂಬ ಕೊಡ್ತೇನೆ ಅಂದಿದ್ದಾರೆ ಅವರು. ಕೃಷಿ ಇಲಾಖೆಯಿಂದ ಫಂಡ್ ಬೇಕು ಹೇಳಿದ್ದಾರೆ ಅವರು, ಕೆಬಿ ಅವರು. ತಮ್ಮ ಹತ್ರ ಫಂಡ್ ಇಲ್ಲ, ಅವ್ರು ಕೊಟ್ರೆ ನಿಮ್ಗೆ ಹಾಕೊಡ್ತೀವಿ ಅಂತ ಹೇಳಿದ್ದಾರೆ, ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಎಷ್ಟು ದಿವಸ ಹೋಗ್ತಿದೆ ಏನೋ ಅಂತ ಗೊತ್ತಿಲ್ಲ. ಟೆಂಪ್ರರಿ ಮಾಡ್ಕೊಂಡಿರಿ? ಟೆಂಪ್ರರಿ ಇಲ್ಲ ಸರ್ ಅಲ್ಲಿ, ಇಲ್ಲ ಏನಿಲ್ಲ. ಅಲ್ಲಿ ನಮ್ಮದು ಇಚ್ಚಿಗಿದೆ, ಅಲ್ಲಿ ಒಂದ್ ಸ್ವಲ್ಪ ಜಾಗಕ್ಕಿಲ್ಲ ಅಷ್ಟೇ. ಒಂದೂವರೆ ಎಕರೆ ಜಾಗಕ್ಕೆ ಈಗ ಕರೆಂಟ್ ಇಲ್ಲ. ಎಷ್ಟು ತಿಂಗಳಿಗೆ ಬರ್ತದ ಶೇಂಗಾ? ಈಗ 3 ತಿಂಗಳಿಗೆ ಬರ್ತದೆ. ಹಾಕದ ಹಿಂದೆ 3 ತಿಂಗಳಲ್ಲಿ ಇದಾಗ್ತದೆ. ಪ್ರತಿ ವರ್ಷ ಹಾಕ್ತಾರೆ? ವರ್ಷ ಹಾಕುದೆ. ಹೆಂಗ ಅನ್ಸುತ್ತೆ ಈ ಸರಿ ಹೆಂಗಿದೆ ಬೆಳೆ? ಈ ಸಲ ಚಲೋ ಕಾಣ್ತಿದ್ದಪ್ಪ, ತೊಂದ್ರೆ ಇಲ್ಲ. ಈಗ ನಮ್ಮ ಇವ್ರ ಗೊಬ್ಬರ ಚಲೋ, ಅದೆಲ್ಲ ಚಲೋ ಬಂದಿದೆ. ಇದು ಅಂದ್ರೆ ಸಮೃದ್ಧಿ ಕೊಟ್ಟಿದ್ದಾರೆ. ಸಾವಯವ ಅದನ್ನ ಹಾಕ್ಬೇಕು. ಅದನ್ನ ಹಾಕೋದ್ರಿಂದ ಏನ್ ಅನ್ಕೂಲ? ಅಲ್ಲ, ಚಲೋ ಗಿಡ ಚಲೋ ಹಾಕ್ ಬರ್ತದೆ. ಈ ಮೊದ್ಲೇ ಇದು ಬರ್ಲಿಲ್ಲ ಇತ್ತು ನಮ್ಗೆ, ಇದ್ದಿತ್ತು ಅವಾಗ ಟೆಸ್ಟ್ ಇದಾಗ್ಲಿಲ್ಲ. ಈ ವರ್ಷ ಚಂದ ಬಂದಿದೆ ಗಿಡ. ಇಲ್ಲಿ ಎರೆಗೊಬ್ಬರ ತಯಾರು ಮಾಡ್ಕೊಳಕ್ ಆಗಲ್ಲ? ಎರೆಗೊಬ್ಬರ ಮಾಡ್ಲಿಕ್ಕೆ ಮಾಡಿದ್ರೆ ಆಗ್ತದೆ ಸರ್, ಮಾಡ್ಬೇಕು. ಯಾರಾದ್ರೂ ಮಾಡ್ಯಾರ ಇಲ್ಲಿ? ಯಾರು ಸರ್ ಮಾಡ್ಲಿಲ್ಲ. ನೀವು ಪ್ರಯತ್ನ ಮಾಡಿ. ಹಾ, ಮಾಡ್ಬೋದು. ಯಾಕಂದ್ರೆ ಎರೆಗೊಬ್ಬರ ಇನ್ನೂ ಉತ್ಕೃಷ್ಟವಾಗಿರುತ್ತೆ, ಅದೇ ಗೊಬ್ಬರನ ಹಾಕ್ಬೋದು. ನೀವು ಕೊಂಡು ಎಷ್ಟು ಕೊಂಡ್ಕೊಳ್ತೀರಿ ಅಷ್ಟು ಲಾಸ್ ನಿಮ್ಗೆಲ್ಲ. ಹೌದು, ನಾವು ಅಂದ್ರೆ 22,000 ರೂಪಾಯಿ ಈಗ ನಮ್ಗೆ ಸಾಕಾಗುದಿಲ್ಲ ಗೊಬ್ಬರ. ನಾವು ತಂದು ತರಕ ತಂದು ಮಾಡಿದ ಸಾಕಾಗುದಿಲ್ಲ, ಸಾಕಾಗದಿದ್ದ ಅವಾಗ ಅವಾಗ ನಾವು ಕಿರುವತ್ತಿಂದ ಎಲ್ಲಪುರ ಕಲ್ಲಂಗಡಿಗೆ ಅಲ್ಲಿಂದ ತಕ ಬರ್ತೇವೆ. ಸಣ್ಣ ಹುಡಿ ಆದವರು 25,000-24,000 ರೂಪಾಯಿ ತಗೊಂತಾರೆ, ಅದು ತಂದು ಹಾಕ್ತೇವೆ. ಅಷ್ಟು 25,000 ರೂಪಾಯಿ ನೀವು ಉಳಿಸ್ಬಹುದು, ನೀವ ತಯಾರು ಮಾಡ್ಕೊಂಡ್ರೆ. ಹೌದಲ್ಲ ಸರ್, ಉಳಿಸುದು ಕೂಡ ಒಂದು ಲಾಭದ ಒಂದು ಹೆಜ್ಜೆನೇ ಅದು. ಹೌದು ಹೌದು ಹೌದು, ನಮಗೆ ಉಳಿದ್ರೆ ಚಲೋ. ಖರ್ಚನ್ನ ಎಷ್ಟು ಉಳಿಸ್ತೀವಿ ಅಷ್ಟು ಒಳ್ಳೇದು. ಎರೆಗೊಬ್ಬರ ತಯಾರು ಮಾಡೋದು ಬಹಳ ಸರಳ ಇದೆ. ಕೃಷಿ ಇಲಾಖೆಯವರು ಹೇಳಿದ್ರೆ ಒಂದ್ ಚಪ್ಪರ ಹಾಕಿ ಮಧ್ಯೆ ಅಲ್ಲೊಂದು ನಿಮ್ಮಲ್ಲಿ ತರಗು ಅದೆಲ್ಲ ಇರುತ್ತಲ್ಲ, ಸಗಣಿ ಗೊಬ್ಬರ ಅದನ್ನ ಮಿಕ್ಸ್ ಮಾಡಿ ಎರೆಹುಳು ತಂದ್ಬಿಟ್ರೆ ಅದೇ ಗೊಬ್ಬರ ಮಾಡಿಬಿಡುತ್ತೆ. 3 ತಿಂಗಳಿಗೆ ಒಳ್ಳೆ ಉತ್ಕೃಷ್ಟವಾದ ಗೊಬ್ಬರ ಸಿಗುತ್ತೆ, ಎಲ್ಲಾ ಪೋಷಕಾಂಶಗಳು ಇರ್ತಾವ. ಅದೇ ಮಾಡುವ, ಅಲ್ಲಿ ಹೋಗಿ ಹೇಳ್ಬೇಕು ಅವ್ರ ಹತ್ರ. ನಮ್ಗೆ ಎರೆಗೊಬ್ಬರ ತಯಾರಿ ಹೆಂಗ್ ಮಾಡೋದು ಒಂದ್ಸ್ವಲ್ಪ ಹೇಳ್ಕೊಡಿ, ಮತ್ತೆ ನಾವು ಮಾಡುವಾಗ ಒಂದ್ಸ್ವಲ್ಪ ಬಂದ್ ನಿಂದಿರ್ರಿ, ಹೆಂಗ್ ಮಾಡ್ಬೇಕು ಅಂತೇಳಿ ಹೇಳಿ ನಾವು ಮಾಡ್ತೀವಿ ಅಂತೇಳಿ ಹೇಳಿದ್ರೆ. ಆಯ್ತು ಸರ್. ಎಷ್ಟು ಇಳುವರಿ ಬರ್ತದೆ ಶೇಂಗಾದಿಂದ? ಶೇಂಗಾ ನಾವೀಗ ಒಂದ್ ಎಕರೆಗೆ ಸಾಧಾರಣ ಇಲ್ಲಾಂದ್ರು 36 ಚೀಲ ಮಾಡಾಗಿದ್ವಿ ಹೋದ್ರ ಸರ್. ಒಂದ್ ಎಕರೆ ಹಸಿ ಶೇಂಗಾನೆ ಮಾರುದ? ಹಸಿ ಶೇಂಗಾ ತಗೊಳ್ಳೋದಿಲ್ಲ ಸರ್, ಒಣ ಶೇಂಗಾ ಒಣಗಿಸ್ತೀವಿ. ಕೊಡುದು ಒಂದ್ ಎಕರೆಗೆ 30 ಚೀಲ ಅಂದ್ರೆ 3 ಎಕರೆಗೆ 90 ಚೀಲ ಆಗುತ್ತೆ. ಅಷ್ಟು ಬರ್ತದೆ. ಅದ್ರಿಂದ ಚಲೋ ಬೆಳೆ ಗೊಬ್ಬರ ಗಿಬ್ಬರ ಚಂದ ಹಾಕಿ ಇದು ಮಾಡಿದ್ರೆ ಮಾತ್ರ, ಹಿಂಗೆ ನೀರಿಗೆಲ್ಲ ಕರೆಕ್ಟ್ ಕೊಡ್ಬೇಕು. 8 ದಿವಸ ನೀರು ಕರೆಕ್ಟ್ ಕೊಟ್ರೆ ಮಾತ್ರ. ಅಷ್ಟು ಶೇಂಗಾ ಎಲ್ಲಿ ಮಾರ್ತೀರಿ ಸರ್? ನಾವು ಇಲ್ಲಿ ಈಗ ಬೀಜ ತಕ್ಕ ಬರ್ತೀರಲ್ಲ, ಅವರೇ ದಲ್ಲಾಲಿ ಮಾಡಿ ಅವರೇ ತಕೊಂಡು ಹೋಗ್ತಾರೆ. ರೇಟ್ ಫಿಕ್ಸ್ ಮಾಡೋದು ಹೆಂಗ? ರೇಟ್ ಅವ್ರು ಸರ್ ಜನ ಅವ್ರ ಒಂದೊಂದು ಮನೆ ರೇಟ್ ಹಾಕ್ತಾರೆ, ನೀವು ಒಂದ್ ರೇಟ್ ಹಾಕರ ಅವ್ರೊಂದು ರೇಟ್ ಹಾಕೋದು ಹೆಂಗೆ? ಒಂದೇ ನಮ್ಮನೆ ರೇಟ್ ಇಲ್ಲ. ನೀವು ಫಿಕ್ಸ್ ಒಬ್ಬರಿಗೆ ಕೊಡುದು ಅಥವಾ ಯಾರು ಚೆನ್ನಾಗಿ ರೇಟ್ ಕೊಟ್ಟ? ಯಾರು ಚೆನ್ನಾಗಿ ರೇಟ್ ಕೊಟ್ಟ ಅವ್ರಿಗೆ ಕೊಡುದು. ಕೊಡ್ತಾರೆ? ಕೊಡ್ತಾರೆ. ಎಷ್ಟು ಜನ ಬರ್ತಾರೆ ಹಂಗ? ಹಂಗ ನೀವು ಚಲೋ ರೇಟ್ ಕೊಟ್ರೆ ಯಾರು ಎಲ್ಲರೂ ಬರ್ತಾರೆ. ಈಗ ಚಲೋ ರೇಟ್ ಕೊಟ್ರೆ ಎಲ್ಲರೂ ಬರ್ತಾರೆ. ನಿಮ್ದು 10 ರೂಪಾಯಿ ಕಮ್ಮಿ ಆದ್ರೆ ಮತ್ತೊಬ್ರು ಕೊಟ್ಬಿಡ್ತಾರೆ. ಖರೀದಿದಾರ ಎಷ್ಟು ಜನ ಬರ್ತಾರೆ? ಖರೀದಿದಾರ ಇಲ್ಲಿ ಸುಮಾರು ಜನ ಇದಾರೆ, ಅಂದ್ರೆ ಬಂಕಿಗಳ ಎಲ್ಲ ಕಡೆ ಹಿಂಗ ಅವ್ರು ನಾವೇ ತಕೊಂಡು ಹೋಗಿ ಕೊಟ್ಟು ಬರುದು. ಅವ್ರು ಬರುದಿಲ್ಲ, ಅದ್ರ ರೇಟ್ ಅವ್ರು ಹೇಳ್ತಾರೆ. ರೇಟ್ ಅಂತ ಅವಾಗ ನಮಗ ಹೊಂದುವಂಗಿದ್ರು ಕೊಡುದು, ಇಲ್ಲ ಅಂದ್ರೆ ಇಲ್ಲ ಸರ್ ಬೇರೆ ಕೊಡುದು. ಮತ್ತೆ ಮತ್ತೊಂದ್ ಕಡೆ ಕೇಳುದು ಎಷ್ಟು ಹಂಗೆ ಅಲ್ಲಿ ಕೊಟ್ಟಿದ್ರು ಚಲೋ ಇತ್ತು ಇಲ್ಲಿ ಕೊಟ್ಟಿದ್ರು ಚಲೋ ಇತ್ತು ಹಂಗ ಅನ್ಸುತ್ತ ಯಾವಾಗ? ಅಲ್ಲ ಹಂಗೇನಿಲ್ಲ ಸರ್, ಈಗ ನಮ್ಗೆ ರೇಟ್ ಪೂರೈಸ್ತಪ್ಪ. ಈಗ 125 ರೂಪಾಯಿ ಕೆಜಿ ಬೀಜ ಹಾಕಾಗಿದ್ರು. ಎಷ್ಟು ಏನು ಅಂತ ಗೊತ್ತಾಗ್ತದೆ. ಅವ್ರು ಚೀಲ್ ಗಂಟ್ಲೆ ತಗೊಂತಾರ ಕೆಜಿ ಲೆಕ್ಕ? ಕೆಜಿ ಲೆಕ್ಕ. ಹೆಂಗ ಈ ವರ್ಷ ಇದು ಗೊತ್ತಿಲ್ಲ ಅಲ್ಲ ಸರ್. ಹೋದ ಸಲ 60 ಏನಾಯ್ತು 6,500 ರೂಪಾಯಿ ತಗೊಂಡಿದ್ದಾರೆ ಒಂದು ಕ್ವಿಂಟಲ್ಗೆ. 65 ರೂಪಾಯಿನ ಎಷ್ಟು ಕ್ವಿಂಟಲ್ ಆಗುತ್ತೆ ಅಂದಾಜು? ನಮ್ದು ಸುಮಾರು ಅಂದ್ರೆ 1 ಎಕರೆ 36 ಚೀಲ ಅಂದ್ರೆ ಸುಮಾರು ಆಗ್ತದೆ. ಒಂದು 50 ಕ್ವಿಂಟಲ್ ಆಗುತ್ತೆ. 50 ಆಗೋದಿಲ್ಲ ಸರ್, ಅಷ್ಟು ಬರೋದಿಲ್ಲ. ಕಮ್ಮಿ 35-40 ಬರ್ತದೆ. ಅಷ್ಟಂದ್ರೂ ನಿಮ್ಗೆ ಅಲ್ಲಿ ಒಂದು 2 ಲಕ್ಷ ರೂಪಾಯಿ ಆಗುತ್ತೆ. ಖರ್ಚೆಲ್ಲ ತೆಗೆದ್ರೆ ಬೈಲ್ ಕಮ್ಮಿನಿ, ಎಲ್ಲ ಖರ್ಚು ಆಳಂದೆಲ್ಲ ಹೋದ್ರೆ ಸ್ವಲ್ಪ ಕಮ್ಮಿ. ಕಮ್ಮಿ ಅಡ್ಡಿಲ್ಲ, ತೊಂದ್ರೆ ಇಲ್ಲ. ಅದನ್ನ ಕೈಯಿಂದ ಕೀಳುದು ಅಥವಾ ಕೈಯಿಂದ ಕಿತ್ತೆ ಕೈಯಿಂದ ಇದ್ ಮಾಡ್ಬೇಕು, ಅದರಿಂದ ನಮ್ಗೆ ಜಾಸ್ತಿ ಲೇಬರ್ ಆಳ್ಬೇಕುತ್ತದೆ. ಅದೇ ಆ ನಂತರ ಶೇಂಗಾ ಹೊಟ್ಟೆ ಇರ್ತಲ್ಲ, ಏನ್ ಮಾಡ್ತಾರೆ? ಅದನ್ನ ಗೋಣಿ ಹಾಕಿ ದನೋಗ ಹಾಕುದು. ಎಷ್ಟು ಬರ್ತದೆ ಹೊಟ್ಟೆ? ಅದು ಸುಮಾರು ಬರ್ತದೆ ಸರ್, ಅದು 1 ಎಕರೆ ದೊಡ್ಡ ಒಂದೊಂದು ಗೋಣಿ ಲೆಕ್ಕದಲ್ಲಿ ಬರ್ತದೆ. ಅದು ಹೊಟ್ಟೆ ಜಾಸ್ತಿ ಬರ್ತದೆ. ಬಾರಿ ಒಳ್ಳೆ ಹೊಟ್ಟೆ ಅದು. ಹೊಟ್ಟೆ ಚಲೋ ಹೊಟ್ಟೆ. ಮಳೆ ತಾಗ್ಲಿಕ್ಕಿಲ್ಲ, ಮಳೆ ತಾಗಿದ್ರೆ ದನ ತಿನ್ನುದಿಲ್ಲ. ಅದು ಹಾಳಾಗ್ತದೆ. ಮಳೆ ತಾಗದೆ ಇದ್ ಮಾಡಿ ಗೋಡನ್ ಮಾಡಿ ಹಾಕಿ. ಸಾಮಾನ್ಯವಾಗಿ ಬೇಸಿಗೆ ಒಳಗೆ ಬರುತ್ತೆ. ಬೇಸಿಗೆ ಒಳಗೆ ಬರ್ತದೆ. ಮಳೆ ಅಂತ ಆಗಲ್ಲ. ಮಳೆ ಅಂದ್ರೆ ಎಲ್ಲಾರು ಒಂದೊಂದು ಮಳೆ ಬಂದ್ಬಿಟ್ರೆ ಯಾವಾಗ ಹೇಳಕ್ ಆಗೋದಿಲ್ಲ ಅಲ್ಲ. ಈಗ ಇದು ವಾತಾವರಣನೇ ಇದು. ಈಗ ಬಂದ್ರೆ ಬಂತು ಮಳೆ, ಇಲ್ಲ ಅಂದ್ರೆ ಇಲ್ಲ. ಹಿಂಗೆ ಈಗ ಬಿದ್ರೆ ತೊಂದರೆ ಏನಿಲ್ಲ. ಹೀಗೆ ಕೀಳುವತ್ತಿಗೆ ಬಿದ್ರೆ ನಮಗ್ ತೊಂದರೆ. ಶೇಂಗಾ ಕೀಳುವತ್ತಿಗೆ ಆಗ್ಬಿಟ್ರೆ ತೊಂದರೆ. ಮತ್ತೆ ಈಗ ಶೇಂಗಾ ರಾಶಿ ಮಾಡಿದ್ಮೇಲೆ ಬೇರೆ ಏನಾಗುತ್ತೆ? ಶೇಂಗಾ ರಾಶಿ ಮಾಡಿದ್ಮೇಲೆ ಕಲ್ಲಂಗಡಿ, ಈಗ ಶೇಂಗಾ ಮುಗೀತು 3 ತಿಂಗಳದ್ದು, ಅದ 2 ತಿಂಗಳದ್ದು 60 ದಿವಸ 65 ದಿವಸ ಲೆಕ್ಕ ಬೇಕಾಗ್ತದೆ ಕಲ್ಲಂಗಡಿಗೆ ಮಾಡ್ಲಿಕ್ಕೆ. ಕರೆಕ್ಟ್ ಬಿಸಿಲು ಜಾಸ್ತಿ ಇದ್ದಾಗ ಬರ್ತದೆ ಅದನ್ನು ಬೀಜವನ್ನೆಲ್ಲನು ಮತ್ತೆ ಬೇರೆ ಕಡೆಯಿಂದ ತರುವುದು? ಅದು ಅಂಕೋಲ, ನಾವು ತರುವುದೆಲ್ಲ ಅಂಕೋಲದಿಂದ, ಅಲ್ಲಿಂದ ತತ್ತಿದ್ದ ಮೊದ್ಲಿಲ್ಲಿ ಎಲ್ಲಿ ಸಿಗದ ಅಲ್ಲಿಗೋಗಿ ತಕೊಂಡ್ ಬರ್ತಿದ್ದ. ಇವ್ರು ಒಂದೊಂದು ಮನೆ ಬೀಜ ಕೊಡ್ತಾರೆ, ನಾವು ಅದು ನಮ್ದರಿ ಅಂತ ಬರ್ತದೆ ನೋಡಿ, ಅದನ್ನೇ ಹಾಕೋದು. ಒಂದ್ಸಲ ಬೇರೆ ಬೀಜ ಹಾಕಿದ, ಅದು ಬೀಜ ಚೇಂಜ್ ಆಗೋಯ್ತು, ಅದ್ ಸಲುವಾಗಿ ಅವಾಗ ಇದು ಬಿಟ್ಟಾಗಿದೆ. ಸುಮಾರು ವರ್ಷ ಆಯ್ತು ನಮ್ಗೆ ಹಾಕೋದು. ಅಂದ್ರೆ ನಂಬಿಕೆ ಇದ್ದಲ್ಲಿ ತರಬೇಕು. ನಂಬಿಕೆ ಇದ್ದಲ್ಲ ತಗೊಳ್ಬೇಕಾಗ್ತದೆ. ಚಲೋ ಕೊಡ್ತಾರ ಅವರು? ಬೀಜ ಚಲೋ ಕೊಡ್ತಾರೆ. ಬಂದು ಅದನ್ನ ನಾಟಿ ಮಾಡ್ಬೇಕಾದಾಗ ಏನ್ ಕಾಳಜಿ ವಹಿಸ್ತೀರಿ? ಅಲ್ಲಿ ಹೆಂಗ್ ಗುಂಡಿ ತೋಡ್ತೀರಿ? ಗುಂಡಿ ತೋಡಿ ಅದಕ್ಕೆ ಸಗಣಿ ಗೊಬ್ಬರ ಹಾಕೋದು, ಕಡಕ್ ಇದು ಹಾಕ್ತೀರಿ, ಸಮೃದ್ಧಿ ಹಾಕೊಂಡು ಮುಚ್ಚೋದು, ಮುಚ್ಚಿ ಲೇವಲ್ ಮಾಡಿ ಬೀಜ ನೆಟ್ಟು ಅವತ್ತೇ ಅವತ್ತೆ ಅಂದ್ರೆ ಗುಂಡಿ ಹೊಡೆದಿಕೊಳ್ಳೋದು, ಗೊಬ್ಬರ ಹಾಕೊಂಡು ಎಲ್ಲ ಮುಚ್ಚೋದು, ಮುಚ್ಚಿಕೊಂಡು ಬೀಜ ನೆಡೋದು. ಬೀಜ ನೆಟ್ಟು ಅದನ್ನ ಕರೆಕ್ಟ್ ಆಗಿ ಲೇವಲ್ ಮಾಡ್ಬೇಕಾಗ್ತದೆ. ಅದು ಲೇವಲ್ ಮಾಡಿ ನೀರ್ ಹಾಕಿ ಬೀಜ ಎದ್ದೋಗ್ಲಿಕ್ಕಿಲ್ಲ, ಅಷ್ಟು ಜಾಸ್ತಿ ಎಡ್ಗೋಗ್ಲಿಕ್ಕಿಲ್ಲ, ಅದು ಅಷ್ಟು ಲೇವಲ್ ಒಳಗೂ ಅಷ್ಟೇ, 3 ಇಂಚ್ ಎಲ್ಲ ಹೋಗುದಿಲ್ಲ, 1 ಇಂಚ್ನಲ್ಲೇ ಆಗುತ್ತದೆ ಅಷ್ಟೇ, 1 ಇಂಚ್ನಲ್ಲಿ ನೆಡ್ಬೇಕಾಗ್ತದೆ. ಅಲ್ಲಿ ಎಷ್ಟೆಷ್ಟು ಅಂತರದ ಗುಂಡಿಗಳು? ಒಂದೊಂದಕ್ಕೆ 1.5 ಫುಟ್, 1.5 ಫುಟ್ ಅಂತ ಅಷ್ಟೇ. ಅಷ್ಟೇ, ಸಾಲಿನಿಂದ ಸಾಲಿಗೆ ಅದು 15 ಫುಟ್ ಇರ್ತಾರೆ ಅಗಲ. ಅಂದ್ರೆ ಬಳ್ಳಿ ಜಾಸ್ತಿ ಬಂದ್ಬಿಟ್ರೆ ಈಗ 1ನೇ ಮಿಡಿ ಹೋಯ್ತಪ್ಪ, 2ನೇ ಮಿಡಿ, 3ನೇ ಮಿಡಿನು ನಿಲ್ಸ್ಬಹುದು. ಒಂದೊಂದು ಗುಂಡಿಗೆ 2 ಬೀಜ ಹಾಕೋದು? ಒಂದು ಗುಂಡಿಗೆ 2 ಬೀಜ ಹಾಕ್ತಾರೆ. ಅಂದ್ರೆ ಒಂದು ಎಲ್ಲಾರು ಕಳ್ಳ ಬಿತ್ತು ಅಂದ್ರು ಮತ್ತೊಂದು ಇದು ಇರ್ತದೆ. ಎರಡು ಬಂದ್ರು ಏನು ಸಮಸ್ಯೆ? ಏನು ಸಮಸ್ಯೆ ಇಲ್ಲ, ಆ ಕಡೆ ಈ ಕಡೆ ಹರಡ್ಕೊಂತವ. ಅದ ಅಂದ್ರೆ ಮತ್ತೆ ಇದು ಮಾಡ್ತೇವೆ, ಅದು ಗಿಡ ದೊಡ್ಡಾದ್ಮೇಲೆ ಸೈಡಿಂಗ್ ರೌಂಡ್ ಮಣ್ಣು ತೆಗೆದು ಮತ್ತೆ ಗೊಬ್ಬರ ಹಾಕೋದು, ಕೊಟ್ಟಿಗೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಹಾಕಿ ಮಣ್ಣು ಹಾಕೋದು, ಮಣ್ಣು ಹಾಕಿ ಆಮೇಲೆ ಇದಾಗ್ತದೆ. ಅದು ಹೂ ಬಿಡೋಕ್ಕಿಂತ ಮುಂಚೆನೆ ಮಾಡ್ಬೇಕು. ಇಷ್ಟಿಷ್ಟ ಆದ್ಮೇಲೆ ಇದಾಗ್ತದೆ, ಹೂ ಬಿಡೋಕ್ಕಿಂತ ಮೊದ್ಲೇ. ಹೂ ಬಿಟ್ಟಮೇಲೆ ಏನು ಕಿಟ್ಟುವಂಗಿಲ್ಲ ಅಲ್ಲಿ. ಎಷ್ಟು ದಿನಕ್ಕೆ ಹೂ ಬಿಡುತ್ತೆ ಅದು? 30 ದಿವಸಕ್ಕೆ ಬಿಡ್ತದೆ, ಒಂದೊಂದೊಂದೊಂದು ಇದಾಗ್ತದೆ. 35 ದಿವಸನೊಳಗೆ ಎಲ್ಲ ಸಾಧಾರಣ ಮಿಡಿ ಕಾಣ್ತದೆ. ಮಿಡಿ ಬಹಳ ಬಂದು ಅಂದ್ರೆ ಇಷ್ಟೇ ಮಿಡಿ ಸಾಕು, 5 ಸಾಕು, 6 ಸಾಕು, ಉಳಿದಿದ್ದು ತೆಗೆದು ಹಾಕ್ಬೇಕು, ಹಂಗೇನ್ರಿ? ಹಂಗೇನಿಲ್ಲ ಸರ್, ಅದೇನಿಲ್ಲ. ಮಿಡಿ ಅಂದ್ರೆ ನಿತ್ರೆ ನಿತ್ತು ನಿಲ್ದಿರಿಲ್ಲ, ಹಿಂಗೆಲ್ಲ ಇರ್ತಿದ್ ನಮ್ಮ ಇದಕ್ಕೆ. ಒಂದ್ ದೊಡ್ಡದು ಒಂದ್ ಸಣ್ಣದ ಹಾಕೋಲ್ಲ ಯಾಕೆ? ಅದು ದೊಡ್ಡ ಸಣ್ಣ ಅಂದ್ರೆ ಫಸ್ಟಿನ ಮಿಡಿ ಬೆಗೆಲೆ ಇದಾಗ್ತಿದ್ರು, ತುರುವಿನ ಮಿಡಿ ಸಣ್ಣ ಗೋರೋಯ್ತು ಹಂಗೆ. ಫಸ್ಟಿನ ಮಿಡಿ ನಾವು ಎಲ್ಲ ತೆಗ್ದಾಕ್ಬಿಡ್ತಿರು, ಇಡುದಿಲ್ಲ ಆ ಫಸ್ಟ್ ಮಿಡಿ, ಅದನ್ನ ದೊಡ್ಡ ಆಗುದಿಲ್ಲ. ಅದು 2ನೇ ಮಿಡಿ ಇಡ್ತೀವಿ. ಒಂದು ಬಳ್ಳಿಯಿಂದ ಎಷ್ಟು ಮಿಡಿ, ಒಟ್ಟು ಎಷ್ಟು ಹಣ್ಣು ಬರ್ತಾವು? ಒಂದು ಬಳ್ಳಿ ಒಂದೇ, ಅದು ಒಂದೇ ನಾವು ಒಂದೇ ಇಟ್ಟರೆ ಮಾತ್ರ, ಅದು 3-4 ಇಟ್ಟರೆ ದೊಡ್ಡ ಆಗುದಿಲ್ಲ. ಅದು ಅದಕ್ಕೆ ಒಂದು ಬಿಟ್ಟು ಉಳ್ಕಿದ್ ತೆಗೆದಾಗ್ತದೆ ಅಂದ್ರೆ ಅದು ಬಳುದಿಲ್ಲ, ನಿಲ್ಲುವುದಿಲ್ಲ, ಅದು ತಾನಾಗ ಹೋಗ್ಬಿಡ್ತದೆ, ತಾನಾಗ ಹೋಗ್ಬಿಡ್ತೀವಿ. ಈಗ 1 ಮಿಡಿ ಇದ್ ಬಿಟ್ರೆ ಮುಂದಿನ ಮಿಡಿ ಇದಾಗುದಿಲ್ಲ, ಅದು ದೊಡ್ಡದಾಗುದಿಲ್ಲ. ಯಾವ್ದಾದ್ರು ಒಂದೇ ಆಗ್ತದೆ. ಒಂದು ಶಕ್ತಿ ಹಿಡ್ಕೊಂಡ್ಬಿಡ. ಹಾಗಾಗಿ ಬಿಳಿಯೋಗ ಹಣ್ಣಿಗೆ ಕಾಳಜಿ ಏನು ವಹಿಸ್ಬೇಕು? ಅದ್ರ ಮೇಲೆ ಜಾಸ್ತಿ ಬಿಸಿಲು ಬೀಳಬಾರದು, ಕವರ್ ಮಾಡಬೇಕು, ಹಂಗೇನಿಲ್ಲ. ಹಾಗೇನಿಲ್ಲ ಸರ್, ಇಲ್ಲ ಹಾಗೇನಿಲ್ಲ. ಬಳ್ಳಿನ ತಾನೇ ಎಷ್ಟು ಬಳ್ಳಿ ಒಳಗೆ ಅದು ಅಲ್ಲೇ ಇದಾಗಿ ಅದೇ ಇರ್ತದೆ, ಅದೇನು ಕಾಳಜಿ ವಹಿಸ್ಬೇಕಂತೇನಿಲ್ಲ. ಏನಾಗಿದೆ ಏನ್ ಬಿಟ್ಟಿದೆ ನೋಡಕ್ಕೂ ಹೋಗಲ್ಲ. ಅಲ್ಲ ನೋಡ್ತು, ಹಿಂಗೆ ಕಾಣ್ತದೆ ಅದು, ಹಿಂಗೆ ಬಾಳ ಬಳ್ಳಿ ಮುಚ್ಚಿದ್ರೆ ಮಾತ್ರ ಕಾಣುದಿಲ್ಲ ಅಷ್ಟೇ, ಹಿಂಗೆ ಅಷ್ಟು ಮುಚ್ಚುದಿಲ್ಲ. ಮಿಡಿ ಹೆಂಗಿದೆ ಚಲೋ ಇದೆ ಕಾಣ್ತದೆ ಅಷ್ಟೇ. ಎಷ್ಟು ದಿನ ಬಿಟ್ಟ ನಂತರ ಅದನ್ನ ಕಟಾವ್ ಮಾಡುದು? ಅದು 65 ದಿವಸ ಕಟಾವ್ ಆಗ್ತದೆ. 65 ದಿವಸ ಬಳ್ಳಿ ಅಂದ್ರೆ ಬೀಜ ಊರದ 65 ದಿವಸ ಬೀಜ ಹಾಕಿದ್ಮೇಲೆ 65 ಬೀಜ ಹಾಕೋ ದಿಸಿದ ಮಂತ್ ಅದು. ಆದಿಸಿದು 65 ದಿವಸ ಕಟಾವ್ ಬರುತ್ತೆ. ಒಂದ ಕಟಾವ್ ಬಂದ್ಬಿಡ್ತಾವ ಇಲ್ಲ 2-3 ಕಟಾವ್ ಮಾಡುದು? ಅದು 2 ಕಟಾವ್ ಬರ್ತದೆ, 1 ಕಟಾವ್ ಆಗುದಿಲ್ಲ. ಒಂದು ಚಲೋ ದೊಡ್ಡದಂದ್ರೆ 1 ಕಟಾವ್ ಬಂತು, ಮತ್ತೆ 3ನೇ ದಿವಸ ಬರ್ತದೆ ಅದು, 2 ದಿವಸ ಬಿಟ್ಟರೆ ಅದು ಬಂದ್ಬಿಡ್ತದೆ. ನೀವು ಕಟಾವ್ ಮಾಡೋ ಏನ್ರ ಒಂದು ವಾರ ಹೆಚ್ಚು ಕಡಿಮೆ ಆಯ್ತಪ್ಪ, ಅವಾಗ ಏನ್ ತೊಂದರೆ ಆಗುತ್ತಾ? ಅದು ನಿಲ್ಲುವುದಿಲ್ಲ, ಅದು ಡ್ಯಾಮೇಜ್ ಬಂದ್ಬಿಡ್ತದೆ, ಹಿಂಗೆ ಹಾಳಾಗ್ತದೆ, ಒಡೆತದೆ, ಹಿಂಗೆ ಜಾಸ್ತಿ ಹಣ್ಣಾಗ್ಬಿಟ್ರೆ ಒಡೆದೋಗ್ಬಿಡ್ತದೆ. ಅಷ್ಟು ದಿವಸನೆಲ್ಲ ಕಟಾವ್ ಮಾಡಿದ್ರೆ ಮಾತ್ರ ನಮ್ಗೆ ಬೆಳೆ ಬಂತು. ಈ ಹೋದ ವರ್ಷ ನಮ್ದು ಏನು ಸಿಗ್ಲಿಲ್ಲ, ಲಾಕ್ಡೌನ್ ಅದು ಇದಂಬುದು, ಒಂದು ಲೋಡ್ ಹಂಗೆ ಹೋಗ್ಬಿಟ್ಟದೆ, ಎಲ್ಲ ಮಾರಾಟ ಆಗ್ಲಿಲ್ಲ. ಒಂದು ಲೋಡ್ ಇತ್ತು, 1 ರೂಪಾಯಿ ಎಲ್ಲ ಕೊಳತು ಹೋಯ್ತು. ಕೊಳತಿಲ್ಲ, ನಾವೇ ಕಟ್ ಮಾಡಿ ಹಾಕೋದು, ಯಾರು ಬರೋದಿಲ್ಲ. ಗದ್ದೆ ಇದು ಮಾಡ್ಬೇಕಲ್ಲ, ರೆಡಿ ಮಾಡ್ಬೇಕು, ಅದ್ ಸಲುವಾಗಿ ಕಟ್ ಮಾಡಕದ ಲಕ್ಷಾಂತರ ರೂಪಾಯಿ ಲಾಸ್. ಹಾ, ಲಾಸ್. ಆ ಹಣ್ಣು ಈಗ ಈಗ ಕಟಾವಿಗೆ ಬಂದಿದೆ, ಇವತ್ತು ಮಾಡಬೇಕು ಅಥವಾ ನಾಳೆ ಮಾಡಬೇಕು ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ? ಹಾ, ಗೊತ್ತಾಗುತ್ತೆ. ಅದು ಮುಟ್ಟ ನೋಡ್ತೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಅದು ಸೈಜು. ಹಾ, ಸೈಜು. ಅದಕ್ಕೆ ಅದನ್ನೇನು ಗ್ರೇಡ್ ಮಾಡ್ತಿರೋ? ಒಂದು ದೊಡ್ಡ ದೊಡ್ಡ ಸಣ್ಣ ಮಾಡ್ತಾರೆ. ಅಂದ್ರೆ 6 kg 5 kg ಮೇನ್ಗಡೆ, 5 kg 8 kg 10 kg ಹಿಂಗ್ ಬರ್ತದೆ. ಅದೊಂದು ಸಣ್ಣ ಅಂದ್ರೆ 2 kg ಇಂದ 3 kg 4 kg ಅಷ್ಟು. ಅದ್ ಬೇರೆ ಮಾಡ್ತಕ್ಕಂಥ ದೊಡ್ಡದು ಬೇರೆ ಕಡೆ ಕಳ್ಸೋದು, ಸಣ್ಣದು ಇಲ್ಲೇ ಮಾರೋದು, ಹಂಗೇನ್ ಇರ್ತದೆ? ಹಾ, ಅದ ಇಲ್ಲ, ಅವರೇ ತುಂಬಿಕೊಂಡು ಹೋದ್ರು ಹೋಯ್ತರು. ಹಿಂಗೆ ಇಲ್ಲಿ ಊರ್ ಬದಿನಾರು ಯಾರ ಸೈಡ್ ತುಂಬಿಕೋದ್ರು ಹೋಯ್ತರು. ಸಣ್ಣದ ದೊಡ್ಡದು ಇದು ಹೋಗ್ತದೆ ಬಾಂಬೆ ಆ ಬದಿ ಹೋಗ್ತದೆ, ಕೇರಳ ಹಂಗ ಹೋಗ್ತದೆ. ಯಾರು ಕಳ್ಸೋದು ಅದನ್ನ, ಯಾರಿಗೆ ಮಾರೋದು ನೀವು? ಅವರು ಹಿಂಗೆ ಅಂಕೋಲ್ದ ಪಾರ್ಟಿ ಇರ್ತಾರೆ, ಅವ್ರು ಬಂದು ಕಾಯಿ ಎಲ್ಲ ನೋಡಿ ಅವರೇ ಸಿಲೆಕ್ಟ್ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾರೆ. ನಾವು ಕಟ್ ಮಾಡೋದು ಕೊಟ್ಟರೆ ಆಯ್ತು ಅವ್ರಿಗೆ. ಕೆಜಿ ಗಂಟ್ಲೆ ಬಗ್ಗೆ ಕೆಜಿ ಗಂಟ್ಲೆ ಹೆಂಗ ಹೋಲ್ಸೆಲ್ ರೇಟ್ ನಿಮ್ ಸಿಗ್ಲಿಲ್ಲ? ಹೋಲ್ಸೆಲ್ ಆಚೆ ವರ್ಷ ಆ ಸಲ 10 rupees ಇತ್ತು ಒಂದ್ ಕೆಜಿ. ಹಾ, 10 rupees ಇತ್ತು ಕಡೆಗೆ. ಹಂಗೆ ಕಮ್ಮಿ ಆತೇ ಬಂದಿದ್ದು, ಅದು ಲಾಕ್ಡೌನ್ ಜಾಸ್ತಿ ಆತಂಬುದು ಕಮ್ಮಿ ಆಯ್ತು ಬಂದು. ಮೊದ್ಲು 12 ಇತ್ತು, ಈ ಸಲ ಲಾಕ್ಡೌನ್ ಏನು ಇರ್ಲಿಕ್ಕಿಲ್ಲ. ಹಾ, ಈಗ ಈ ಸಲ ಇರ್ಲಿಕ್ಕಿಲ್ಲ, ಹಂಗಾಗಿ ಒಂದ್ ಸ್ವಲ್ಪ ಲಾಭ ಬರಬಹುದು. ಅದಂದ್ರೆ ಇದು ಆಗ ಪಟ್ಟಣೆ ಮಾಡ್ರೆ ಮಾಡ್ಕೋದ್ರೆ, ಇಲ್ಲಾಂದ್ರೆ ಲೇಟ್ ಆಗ್ತದೆ. ಮಳೆ ಬಂದ್ರೆ ಆಗುದಿಲ್ಲ, ಮಳೆ ಹೇಳಕ್ಕಾಗಲ್ಲ. ಯಾಕಂದ್ರೆ ಪ್ರಕೃತಿ ಇವತ್ತು ಬಿಸಿಲು ಇರುತ್ತೆ, ಮತ್ತೆ ಇನ್ನೊಂದು ಹಸಿ ಬಿಡ್ ನೆರಳಾಗುತ್ತ, ಮೋಡಾಗುತ್ತ, ಏನಾಗುತ್ತ ಗೊತ್ತಾಗಲ್ಲ. ಮೋಡಕ್ಕೆ ಸ್ವಲ್ಪ ಮಿಡಿ ನಿಲ್ಲೋದು ಕಷ್ಟ ಆಗ್ತದೆ, ಮೋಡ ಬರ್ಲಿಕ್ಕಿಲ್ಲ. ಮಳೆ ಆದ್ರೂ ನಿಲ್ಲೋದಿಲ್ಲ. ಸ್ವಚ್ಛವಾಗಿರ್ಬೇಕು ವಾತಾವರಣ. ವಾತಾವರಣ ಹೌದು, ಬಿಸಿಲೇ ಇರ್ಬೇಕು, ಕರೆಕ್ಟ್ ಬಿಸಿಲು ಇರ್ಬೇಕು. ಇಲ್ಲಿ ಎಲ್ಲಾ ರೈತರು ಹೆಚ್ಚು ಕಡಿಮೆ ಇದೇ ರೀತಿನ ನೀವು ಹೇಳಿದಂಗೆ? ಹೌದು, ಇಲ್ಲೆಲ್ಲ ಅದೇ ರೀತಿನ. ಒಮ್ಮೆಗೆ ಎಲ್ಲಾರದು ಕಟಾವ್ ಬರೋದ್ರಿಂದ ರೇಟು ಕಮ್ಮಿ ಆಗ್ತದೆ. ಅದೇ ರೇಟ್ ಇರೋದಿಲ್ಲ, ಎಲ್ಲ ಒಂದೇ ಸಲ ಆಗ್ತದಲ್ಲ ಸರ್, ಅದಕ್ಕೆ ರೇಟ್ ಬಗ್ಗೆ ಕಮ್ಮಿ ಬರ್ತದೆ. ಒಬ್ಬರದೊಂದ್ಗೆನೆ ಒಬ್ಬರದೊಂದ್ಗೆನೆ ಆಗುದಿಲ್ಲ. ನಮ್ದೆಲ್ಲ ಈ ಡೀನ್ಸ್ ಫುಲ್ ಒಂದೇ ಬೈಲ್ ಆಗ್ತದೆ, ಅದು ಒಂದೇಗನ ಕಟಾವ್ ಆಗ್ತದೆ. ಅಂದಾಗನ ಈಗ ಕಟಾವ್ ಮಾಡಿದ್ ಮಾಡಿ ಗದ್ದೆ ರೆಡಿ ಮಾಡ್ಬೇಕಾಗ್ತದೆ, ಅದ್ ಸ್ವಲ್ಪ ರೇಟ್ ಸ್ವಲ್ಪ ಕಮ್ಮಿ ಬರ್ತದೆ. ಒಂದು ಎಕರೆಗೆ ಅಂದಾಜ್ ನಿಮ್ಗೆ ಎಷ್ಟು ಕ್ವಿಂಟಲ್ ಹಣ್ಣು ಸಿಗ್ಬೋದು? ಅದು ಒಂದು ಪ್ಯಾಕೆಟ್ಗೆ 1 ton ಲೆಕ್ಕ ಬರ್ತದೆ. ಒಂದು ಪ್ಯಾಕೆಟ್ 250 ಗ್ರಾಮ್, ಅದು 10 packets 10 ton ಲೆಕ್ಕ ಹಂಗ. 1 ton ಅದು, ಒಂದು ಪ್ಯಾಕೆಟ್ಗೆ 1 ton, 10 packets ಹಾಕ್ರೆ 10 ton ಸಿಗ್ಬೋದು. 1 ton ಎಷ್ಟು ನಿಮಗೆ ಇದು ಬೀಳುತ್ತೆ ರೇಟು? 10 rupees ಹಂಗೆ ಹಿಡಿದ್ರು. 10 rupees ಅಂದ್ರೆ 1 ton ಒಂದು 1 lakh ಆಗುತ್ತೆ. 10 ton 1 lakh, 10 rupees ಅಂದ್ರೆ 1 lakh ಆಗುತ್ತೆ. ಅದಂದ್ರೆ ಅಲ್ಲಿ 4 ಕಣೆ ಅದು ಕಮಿಷನ್ ಎಲ್ಲ ಹೋಗ್ತದೆ ಅಲ್ಲಿ ಅವ್ರಿಗೆ. ಅಂದ್ರೆ ಸೂಟ್ ತೆಗಿತಾರೆ, ಸೂಟ್ ಅದೊಂದು 90,000 rupees. ಒಂದ್ ಮತ್ತೆ 5-6 ton ಆಗುತ್ತೆ ಅಲ್ಲ, ಲೋಡ್ ಆಗ್ತದೆ ನಮ್ದು. ಒಂದ್ ಲೋಡ್ ಆಗ್ತದೆ. ಒಂದ್ ಲೋಡ್ ಅಂದ್ರೆ ಎಷ್ಟು ಟನ್ ಆಗುತ್ತೆ? 10 ton ಅವ್ರ 10 ton ಆಗ್ತಾರೆ. 10 ton ಆಗ್ತಾರೆ. ಹಂಗಾಗಿ ಅಲ್ಲಿ ಒಂದ್ ಸ್ವಲ್ಪ ಕಾಸ್ಟ್ ಸಿಗುತ್ತೆ, ಸಿಗ್ತದೆ. ಇಲ್ಲಿ ಲಾಕ್ ಡೌನ್ ಆದ್ರೆ ಅದು ಸಿಗುದಿಲ್ಲ. ಬಳ್ಳಿ ಏನ್ ಮಾಡ್ತೀರಿ ಆಮೇಲೆ? ಬಳ್ಳಿ ಎಲ್ಲ ಇದ್ ಮಾಡುದು, ಎಲ್ಲ ಕಟಂಗ ಆದ್ಮೇಲೆ ಬುಡ ಎತ್ತಾಕುದು, ಅದು ಬಿಸಿಲಿಗೆ ಒಣಗೋಗ್ತದೆ. ಬೆಂಕಿ ಹಾಕ್ಬಿಟ್ರೆ ಆಯ್ತಲ್ಲ, ಬೆಂಕಿ ಅಂದ್ರೆ ಪಟ್ಟಣೆ ನಮ್ಗೆ ಅದು ಇದಾಗ್ಬೇಕು, ಎಳ್ಕೊಂಡು ಹೋಗ್ಲಿಕ್ಕೆ ವೇಟ್ ಆಗ್ತದೆ. ಹೌದು, ಒಣಗಿದ ಮೇಲೆ ಎಳ್ಕೊಂಡೋಗಿ ತಿಪ್ಪೆ ಹಾಕಿದ್ರೆ ಆಗುತ್ತೆ? ತಿಪ್ಪೆ ಹಾಕ್ಲಿಕ್ಕೆ ಆಗುದಿಲ್ಲ, ವೇಟ್ ಭಯಂಕರ ಬರ್ತದೆ. ಒಣಗಿದಾಗ ಒಣಗದಾಗ ಆಗ್ತದೆ, ಒಣಗದಾಗ ತೊಂದ್ರೆ ಇಲ್ಲ. ಒಣಗಿದಾಗ ಮಾಡ್ಬೇಕು ಅದನ್ನ. ನೀವು ಹೋಗಿ ತರಗಲಿ ಅರಣ್ಯ ಇಲಾಖೆ ಅಥವಾ ಅರಣ್ಯದೊಳಗೆ ಹೋಗಿ ತರಗನ್ನ ತರ್ತೀರಿ? ಇಲ್ಲೇ ಇರೋದನ್ನ ಸುಡುತ್ತೀರಿ? ಅಲ್ಲ ಸರ್, ಅಂದ್ರೆ ನಮ್ಗೆ ಅಷ್ಟು ಬೇಗ ಆಗ್ಲಿಕ್ಕೆ ಹಂಗ ಮಾಡ್ತಿದ್ರು. ನೀವು 4 ದಿನ ಬಿಟ್ಟರೆ ಒಣಗುತ್ತ? 4 ದಿವಸ ಒಣಗಿದ್ದನ್ನ ತಗೊಂಡೋಗಿ ತಿಪ್ಪಿ ಹಾಕಿದ್ರೆ ಆಯ್ತು, ಕರಿಗೆ ಹೋಗುತ್ತೆ. ಸುಡುದು ಸರಿಯಲ್ಲ, ಯಾವ್ದನ್ನು ಸುಡಬಾರ್ದು. ಸುಟ್ರೆ ಏನಾಯ್ತು, ಬುರುಬುರು ಗಾಳಿ ಗಾಳಿ ಸ್ವಲ್ಪ ಹತ್ತಿರ ಇದ್ದ ಮರನ್ ಬುಡ್ಕಾಕ್ತಿರ ತೆಂಗಿನ ತೆಂಗಿನ ಮರಕ್ಕೆ ಸೈಡಿಗೆ. ಇಲ್ಲ ಅಂದ್ರೆ ಟ್ರ್ಯಾಕ್ಟರ್ನೊಳಗೆ ತಗೊಂಬಂದು ಹೋಗಲ್ಲ ಬೈಲಿಗೆ, ಅಥವಾ ಬಂಡಿ ಒಳಗ ಅಥವಾ ತಲೆ ನಿಮ್ಗೆ ರೋಡ್ ತನ ಹೊತ್ಕೊಂಬಂದು ಹಾಕೋದು ಹಂಗೆಲ್ಲ ಮಾಡ್ಬೇಕು. ಒಂದಿನದ ಶ್ರಮ ಇರುತ್ತೆ, 4 ಜನ ತಗೊಂಡು ಹಂಗ ಮಾಡಿದ್ರೆ ದಾರಿಗೆ ತಂದು ಹಾಕಿ ಅಲ್ಲಿಂದ ಟ್ರ್ಯಾಕ್ಟರ್ನ ತಗೊಂಡೋಗಿ ತಿಪ್ಪಿಗೆ ಹಾಕಿ ಕಳಿಸಿ ಗೊಬ್ಬರ ಮಾಡಿದ್ರೆ ಅದು ಬಂಡಿ ಗಟ್ಟಲೆ ನಿಮ್ಗೆ ಗೊಬ್ಬರ ಆಗುತ್ತೆ. ಲೋಡ್ ಗಟ್ಟಲೆ ಬಳ್ಳಿ ಆಯ್ತದೆ, ಅದು ಒಣಗಿದ ಮೇಲೆ ಕಮ್ಮಿ. ಅದು

ತಲೆ ಪಿತ್ತಂಬ ರುಡೋವಾಳೋ ಅಕ್ಕನೋರು ಕರ್ವ ಬರವಾದೆ ಕುಂತಿ ಕೇಳೆ ಶಾಲಿ ಪಿತ್ತಂಬ ರುಡೋವಾಳೋ ಶಾಲಿ ಪಿತ್ತಂಬ ರುಡವಾಳೆ ಕುಂತಿ ಕೇಳೆ ಕೆಮಿಯಾ ತುಂಬೆ ಚಿನ್ನ ಇಡೋವಾಳೋ ಶಾಲಿ ಪಿತ್ತಂಬ ರುಡವಾಳೆ ಕುಂತಿ ಕೇಳೆ ಕೆಮಿನೋಡೆ ಚಿನ್ನ ಇಡೋವಾಳೋ ಕೆಮಿಯಾ ತುಂಬೆ ಚಿನ್ನ ಇಡವಾಳೆ ಕುಂತಿ ಕೇಳೆ ತಮುಡಿಯ ತುಂಬೆ ಹೂವ ಮುಡೋವಾಳೋ ಕೆಮಿನೋಡೆ ಚಿನ್ನ ಇಡವಾಳೆ ಕುಂತಿ ಕೇಳೆ ಮುಡಿಯ ತುಂಬೆ ಹೂವ ಮುಡೋವಾಳೋ ಮುಡಿಯ ತುಂಬೆ ಹೂವ ಮುಡವಾಳೆ ಕುಂತಿ ಕೇಳೆ ಇಡೋವಾಳೋ ಮುಡಿ ತುಂಬೆ ಹೂವ ಮುಡವಾಳೆ ಕುಂತಿ ಕೇಳೆ ಲಣಿ ತುಂಬೆ ಗಂದ ಇಡೋವಾಳೋ ಲಣಿ ತುಂಬೆ ಗಂದ ಇಡವಾಳೆ ಕುಂತಿ ಕೇಳೆ ಅನ್ನು ಕಾಯು ಎಲ್ಲ ತಡಿದಾಳೋ ನೋಡೆ ಗಂದಲಿಡುವಳೆ ಕುಂತಿ ಕೇಳೆ ರಣ್ಣು ಕಾಯಲ ತಡಿದಾಳೋ ಹಣ್ಣು ಕಾಯಲ ತಡದಾಳೆ ಕುಂತಿ ಕೇಳೆ ಮಾರಿಗ ನೋಡುತ್ತೆ ನಿಲೋತಾಳೋ ಹಣ್ಣು ಕಾಯಲ ತಡದಾಳೆ ಕುಂತಿ ಕೇಳೆ ಮಾರಿಗ ನೋಡುತ್ತೆ ಳೋ ಮಾರಿಗ ನೋಡು ತೆಲೆದಾಳೆ ಕುಂತಿ ಕೇಳೆ ಲಕ್ಕ ನೋರು ಕರ್ವ ಬರೋ ನಿಲ್ಲೋ ಮಾರಿಗ ನೋಡುತ್ತೆ ನಿಲ್ತಾಳೆ ಕುಂತಿ ಕೇಳೆ ಲಕ್ಕ ನೋರು ಕರ್ವ ಬರೋ ನಿಲ್ಲೋ ಲಕ್ಕ ನೋರು ಕರ್ವ ಬರೋ ನಿಲ್ಲ ಕುಂತಿ ಕೇಳೆ ಊರೋ ರೇ ಪರ್ಜೆ ನಡಾವಾರೋ ಅಕ್ಕನೋರು ಕರ್ವ ಬರ್ನಿಲ್ಲ ಕುಂತಿ ಕೇಳೆ ಊರೋ ರೇ ಕರ್ವ ಬರೋತಿಲೋ ಊರೋ ರೇ ಪರ್ಜೆ ನಡವಾರೆ ಕುಂತಿ ಕೇಳೆ ಬಟ್ಟಾರೋ ಬೇನೆ ಬರೋವಾರೋ ಊರೋ ರೇ ಕರ್ವ ಬರ್ಬರ ಕುಂತಿ ಕೇಳೆ ಬಟ್ಟಾರೋನು ರೇ ಬರೋವಾರೋ ಬಟ್ಟಾರೋ ಇನ್ನಿ ಬರ್ಬರ ಕುಂತಿ ಕೇಳೆ ಬಟ್ಟರ ಮಗ ಎದ್ದ ಬರೋವಾಳೋ ಬಟ್ಟಾರೇಲಿನೆ ಬರುವರೆ ಕುಂತಿ ಕೇಳೆ ಬಟ್ಟರ ಮಗಲಿನ ಬರೋವಾಳೋ ಕೇಳಿರಿ ಕೇಳಿರಿ ಬಟ್ಟರ ನೇಮಿ ಕೇಳಿರೋ ನೇ ಮಾರು ಎಲ್ಲಿಗೆ ಹೋಗೋ ಬರೋ ಕೇಳಿರಿ ಕೇಳಿರಿ ಬಟ್ಟರ ನೇಮಿ ಕೇಳಿರೋ ಮರ ಎಲ್ಲಿಗೆ ಹೋಗೋತಿರೋ ಕೇಳೆ ಕೇಳೆ ಕುಂತೀನಿ ನೀ ಕೇಳೆ ಲಕ್ಕ ಗಾಂಧಾರೆ ಮನಗಲೋ ಕೇಳೆ ಕೇಳೆ ಕುಂತೀನಿ ನೀ ಕೇಳೆ ಲಕ್ಕರೆ ಗಾಂಧಾರ್ಯ ಮನಿಯಲೋ ಗಾಂಧಾರ್ಯ ಮನೆಯಲ್ಲೇ ಕುಂತಿ ಕೇಳೆ ಗಜನೋಮಿ ಕಾರಿ ಮಾಡೋವಾದೋ ಅಕ್ಕ ಗಾಂಧಾರ್ಯ ಮನೆಯಲ್ಲೇ ಕುಂತಿ ಕೇಳೆ ಗಜನೋಮಿ ಕಾರಣವೇ ಮಾಡದಲೇ ಗಜ ಗೌರಿ ಕರಿ ಮಡವರೆ ಕುಂತಿ ಕೇಳೆ ನಿನಗೊಂದರು ಮಾತ ಹೇಳೋ ನಿಲ್ಲೋ ಗಜ ಗೌರಿ ಕಾರ ನೀಲಗ್ತದೆ ಕುಂತಿ ಕೇಳೆ ನಿನಗೆ ಹೇಳೋ ನಿಲ್ಲೋ ಹೊಟ್ಟಂಬು ಮಾತ ಕೇಳಲು ಕುಂತ ಮಾನೆ ಕಣಗಣಲ ಕಣ್ಣೀರ ಬಿಡೋ ಬಾಳೋ ಹೊಟ್ಟಂಬು ಮಾತ ಕೇಳಲೆ ಕುಂತ ಮಾನೆ ಕಣಗಣಲ ಕಣ್ಣೀರ ಬಿಡೋ ಬಾಳೋ ಕಣಗಣಲ ಕಣ್ಣೀರ ಬಿಡವಾಳೆ ಕುಂತಿ ಕೇಳೆ ತಿರುಗೆ ಮನೆಗೆ ಬರೋ ವಾಳೋ ಕಡಗಣ ರಕ್ಕ ನೀರ ಬಿಡವಾಳೆ ಕು